ಕದಕೋ ಮಲ ಮೌನವಿದು ಹಾ ಸುಮ್ಮನೆ ಒಂದೆಡೆ ಕೂರಿಸಲಾಗದ ಚಂಚಲ ಧ್ಯಾನವಿದು ಓ ಜೀವದಾಣದಲ್ಲಿ ಹಾಡು ರೂಪ ತಾಳುತ್ತಿದೆ ನೋಡು ಒಂದೇ ಮಾತಿನಲ್ಲಿ ಹಿಂದೆ ನೋಡದೆಯೇ ಬಾ ನೀನು ಬರಿ ಭಾವುಕ ನಾನು ಹೇಳಲು ಹೋಗಿ ನ ಏನೇನು ಹೇಳುವೆ ನಿನ್ನೆದುರು ನಿನ್ನನ್ನು ಕಾಣದೆ ಹೋದರೆ ಸ್ವಪ್ನ ಕುಳಿತುಸಿರು ಎಲ್ಲ ಗೋಡೆಗಳ ದಾಟಿ ತೀವ್ರವಾಗುತ್ತಿದೆ ಪ್ರೀತಿ ದೂರವನ್ನು ಹೇಗೆ ತಾಳುವುದು ತುದಿಗಾದಲಿ ನಾನು ಹಾ